नमो अग्निनामस ऊर्जो ग्रावा மருதோ பிரம்மாஸ்பாதாயி தாயிவா ஓ ekaya mano vanato vaam oitu vaam uvai ho i yanma Yashaswate Dayi Dekhaka Nware Raja Kau Ukshaita Innama Asya तिष्ठा देवो न सविता वीरा अंध ता आग्नो तशंसिना मनासा आहा श्रापो ओ तानो आद ద్వారే Yang ha o e ವಕ್ಷಸ್ಯೋ ಓ ಮಹಿರೋತಿಯಂಚಾರಣ ಓ ವೇ ಕೃತೋ ಹಾಯ್ ಈರಂದೇ ಅಂಬಾರ ಊತೃತೀನ ಜ್ಯೋತಿ ಸಂಭೀಷಸ್ವ ಸಂವೇದನ ತಾನೋ ವೇ ಚಾರುರೇಧಿ ಓ ಹಾಯ್ ಪ್ರಿಯೋ ಯಜ್ಞಸಾರದಿ ಇಮಂ ಸೋ ಓಭಾಂ ಅರ್ಹತೇ ತಾವೇದಸೇ ಓಯಿ ರಾಧಾಮಿ ಇವ ಸಮ್ಮಾಗೇ ಮಾನಿ ನಿರಯಾ ಭದ್ರಾಹೀನ ಪ್ರಮಾತಿ ಏರ ಸಂಸದೇ ಹೋಯಿ ಅಗ್ನಾಯಿಸ ಅಖ್ಯಾಯಿ ಮಾರಾಯಿಸ ಆಮ ಪಾಯಂ ತವ ಆ ಇಂ ಪ್ರೀವ್ಯಾನರ ಪ್ರೇದಾತಾಮಗ್ನಿಂ ಕಾವ್ಯಂ ಸಂರಾಜಮಿಜಾಯಿಂ ಯಾನಾಂ ಆಸನ್ನಃ ಪಾತ್ರಾಂಜೇನ ತಾದಾಯ ವಾಂಗಾಂಗಾ ಹೋ ವಾಯ್ ಮೂರ್ಧಾಯಿ ನಂದಾಯಿ ವಾರ ತಿಂಬಿ ದಿವ್ಯಾ ಇಹೋ ಯಾ ಇಯಾ ವೈಶ್ವಾನರ ಪ್ರೇತಾ ಜಾತಾಮಗ್ನಿ ಇಹೋ ಯಾ ಇಯಾ ಕಾವ್ಯಂ ಸಂರಾಮಾದಿ ಇಂಜನಾನಾಂ ಇಹೋ ಯಾ ಪಂಜೇನ ಎಂದೇವಾ ಇಹೋ ಯಾ ಅರುಷ್ಟಾದಿ ಉತ್ಥೇರಗ್ನೆ ಜನಯಂದ ದೈವ ತಂದ್ವಾರ ಸುಷ್ಟುದಯೋವಾಜಯ ಅಂದಿ ಆಜಿನ್ನ ಗಾಯರುವ ಯೋ ಪೂರಾ Joshua. Tasya prishthate ha yayai divo hai uthai bhira gnejena yanda deva ha yayai divo hai tantva ira tushtodaya ha Vajayanti ha yayai divo hai ajim nagayir vava aha aha yaye yo ura auho va ashva Rudram ho param sa tejam rodasiyo agnim tu tanai mora cittati hiranya ro Pratikamahudam Grita Aina Aina Aina Tarovye Biride Yeah. わおいあろどだいうれらぼろやびたいおいおわおいいわしだたあどこまんうらなてほいほわほいあぱあむぱてまひろわわがほいほわうわでいばただどぱまむだなてああおおいあばあんうぱてえまひそわばだああおprajastam au au au durai drisham drisham drisham krishapa timadavyam au au au va ee uttaramarayam au au au agrim naraha di di virarnyo nyo nyo au au au hasta kyudam janaya saprajastam tam tam hau hau hau durai drijam krihapa timadavyam vyam vyam hau hau hau va ee ee abodhiya gnai samida ajena ana am prataide enom ivayati mushasam yekva iva prava Yeah. ಸ್ಥಾನ ಆಹಾ ಪ್ರಭಾನ ಆವಾ ಸಸ್ತ್ರತೇನ ಕಾಮಾಚ್ಚ ಅನ್ಯಾತೆ ವಿಶ್ವರೂಪೆ ಅಹನಿ ಯೋ ಆಸಿ ವಾಯಿಶ್ವಾಹಿ ಮಾಯಾ ಅವಸಾಯಿ ಸ್ವಾಧಾವಾನ್ ಭದ್ರಾತೆ ಸಂಸಾನಿಂಗೋ ಶಶ್ವತ್ತಾಮಂ ಭಾವಮಾನಾ ಯಥಾ ಆಧಾ ಸ್ಯಾನ್ನ ಸೂನಸ್ತನಯಾ ವೀಜಾ ಸುರ ಹ್ಯಪ್ರಾಶಸ್ತ ಪುಂಸಕ್ಲಿಷ್ಟಾಯಿ ನಾಮನು ಮಾದಿಯಸ್ಯ ಇಂದ್ರಸ್ಯೇವಾ ಆಪೃತಾವ ಸತ್ಕೃತಾನಿ ವಂದದ್ವಾರ ವಂದ ಮಾನ ವಿವಾ ಅಷ್ಟು ಓ ಔಹೋ ವೀಶ ಅರಣ್ಯ ಇಹಿತೋ ಜಾ ತಾವೇ ಗರ್ಭ ಈವೇ ಸುಬ್ರೇತೋ ಜಾ ಗ್ರೀವಾ ಅದ್ಭೀ ಹಾವಿ ಸ್ಮಾದ್ಭೀ ಮನುಷ್ಯೇ ಭೀರಗ್ನಿ ಹೇಯ ಅಂಗ ಹೋ ಈದ ರಾತ ಓ ಅನಾದಗ್ನಾಯಿ ಪ್ರೇಣಾಸಿ ಯಾತು ದಾನಾನ್ ನತ್ವಾ ರಕ್ಷಾ ಶ್ರೀ ಪ್ರೇತಾ ನಾಸು ಜಿಗ್ರೋ ಅನುದಾ ಸಾಮೋ ರಾಂಗಾಯ ದಾಹ ಆಹಾ ಮುಕ್ಷತಾ ದಾ ಆಯ್ ಬೀಯ ಯಾ ಗಾ ಗಾ